海啊。 ನಗುವ ಚೆಲ್ಲುವ ಮೊಗವ ಕಂಡು ಸೋತೆನು, ಅರಳಿ ಬಿರಿದ ತುಟಿಯ ಬಯಸಿ ಬಂದೆನು. ನಗುವ ಚೆಲ್ಲುವ ಮೊಗವ ಕಂಡು ಸೋತೆನು, ಅರಳಿ ಬಿರಿದ ತುಟಿಯ ಬಯಸಿ ಬಂದೆನು. ನಿಧಾನಿಸು ನಿಧಾನಿಸು, ತೋಳಿಂದ ಮೈ ಬಳಸಬೇಡ. ನಗುವ ಚೆಲ್ಲುವ ಮಗವ ಕಂಡು ಸೋತೆನು, ಅರಳಿ ಬಿರಿದ ಕುಟಿಯ ಬಯಸಿ ಬಂದೆನು. ನಗುವ ಚೆಲ್ಲುವ ಮೊಗವ ಕಂಡು ಸೋತೆನು, ಅರಳಿ ಬಿರಿದ ಕುಟಿಯ ಬಯಸಿ ಬಂದೆನು. ತುಟಿಗೆ ಹಾಯ್ ಕೊಡುವೆ ಬಾರೆ ಬಳಿಗೆ, ಒಂದೇ ಒಂದು ತುಟಿಗೆ ಕೊಡುವೆ ಬಾರೆ ಬಳಿಗೆ. ಮಗುವ ಚೆಲ್ಲುವ ಮಗವ ಕಂಡು ಸೋತೆನು, ಅರಳಿ ಬಿರಿದ ತುಟಿಯ ಬಯಸಿ ಬಂದೆನು. ಮಗುವ ಚೆಲ್ಲುವ ಮಗವ ಕಂಡು ಸೋತೆನು, ಅರಳಿ ಬಿರಿದ ತುಟಿಯ ಬಯಸಿ ಬಂದೆನು. ಅಲ್ಲೇ ಇರು ಅಲ್ಲೇ ಇರು ಸಾಕಿನ್ನು ನೀ ಕಾಡಬೇಡ, ನಿಧಾನಿಸು ನಿಧಾನಿಸು ತೋಳಿಂದ ಮೈ ಬಡಸಬೇಡ. ನಗುವ ಚೆಲ್ಲುವ ಮಗವ.